ಮಣ್ಣು ಪರೀಕ್ಷೆ ಮಾಡಿಸ್ರಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಆಮೇಲೆ ಈ ಮುಂಗಾರಿನಲ್ಲಿ ನಾವೇನು ಸಿದ್ಧತೆ ಮಾಡ್ಕೋಬೇಕಪ್ಪ ಅಂದ್ರೆ ಬದುಗಳನ್ನ ಸ್ವಚ್ಛತೆ ಮಾಡ್ಕೊಡಿ. ಈ ಬದುಗಳಲ್ಲಿ ಕಳೆಗಳು ಜಾಸ್ತಿ ಇದ್ದಾಗ ರೋಗ ಮತ್ತು ಕೀಟಗಳಿಗೆ ತಾಣ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮುಂದುವರೆದ ಭಾಗ ಏನಪ್ಪ ಅಂತಂದ್ರೆ, ಹೋದ ವರ್ಷ ನಮ್ಗೆ ಅನುಭವ ಆಗಿರುತ್ತೆ ಈ ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ, ನೀರು ಹೊರಗೆ ಹೋಗ್ತಾ ಇಲ್ಲ ಅಂತ ಅಂದ ಜಾಗಗಳಲ್ಲಿ ಸಣ್ಣದಾಗಿ ಒಂದು ಕೃಷಿ ಹೊಂಡಗಳನ್ನ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಬಿದ್ದಂತ ಮಳೆ ನೀರು ಶೇಖರಣೆ ಆಗಿ ಕೃಷಿ ಹೊಂಡಗಳಲ್ಲಿ ಇರುತ್ತೆ. ಇನ್ನೂ ಮುಂದುವರೆದು ಏನಪ್ಪ ಅಂತಂದ್ರೆ, ನಾವು ಸಣ್ಣ ಸಣ್ಣ ಅಂದ್ರೆ ಟ್ರೆಂಚ್ ಕಂಬಂಡ್ ಅಂತೀವಿ, ಕಂದಕ ಬದುಗಳು ಅಂತೀವಿ, ಈ ಕಂದಕ ಬದುಗಳನ್ನ ನಮ್ಮ ಹೊಲಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಬಿದ್ದಂತ ಮಳೆ ನೀರು ಜೊತೆಗೆ ಮಣ್ಣು ಕೊಚ್ಕೊಂಡು ಹೋಗದಂಗೆ ನಿಮ್ಮ ಜಮೀನಲ್ಲಿ ಇರುತ್ತೆ. ಇದು ಒಂದು ಬಹಳ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ, ನಾವು ಈಗ ಸಾಮಾನ್ಯವಾಗಿ ಮೆಕ್ಕೆಜೋಳ ಬೆಳಿತೀವಿ ಅಂತಂದ್ರೆ ನಾವು ತಳಿಗಳು ಅದರಲ್ಲಿ ಸಾಮಾನ್ಯವಾಗಿ ಹೈಬ್ರಿಡ್ ತಳಿಗಳು, ನೀವು ಹೈಬ್ರಿಡ್ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನೀರಾವರಿಗೆ ಸೂಕ್ತ, ಬೆದ್ಲಿಗೆ ಸೂಕ್ತ ಅಂತ ಅದ್ರ ಮೇಲೆ ಹಾಕಿರ್ತಾನೆ. ನಾವು ರೈತ ಬಾಂಧವರು ಏನ್ ಮಾಡ್ತೀವಿ, ಬೆದ್ಲಿಗೆ ನೀರಾವರಿ ತಂದ್ಬಿಡ್ತೀವಿ. ನಮ್ಮ ಹತ್ರ ನೀರಿದ್ರೆ, ಪ್ರೊಟೆಕ್ಷನ್ ಇರಿಗೇಷನ್ ಕೊಡುವಂತ ನಮ್ಮ ಹತ್ರ ನೀರಿದ್ರೆ ನೀವು ನೀರಾವರಿಗೆ ಬರುವಂತ ತಳಿಗಳನ್ನ ನೀವು ಬಳಕೆ ಮಾಡ್ರಿ. ಒಂದು. ಎರಡನೇದು, ನಾವು ಎಲ್ಲೇ ಖರೀದಿ ಮಾಡಿದ್ರು ನಮ್ಮ ಹತ್ರ ಬಿಲ್ ಇರಬೇಕು ಯಾವಾಗ್ಲೂ, ಅವಾಗ ಏನಾಗುತ್ತೆ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಏನು ನಾವು ತಿಪ್ಪೆ ಗೊಬ್ಬರನ ಹಾಕ್ಬೇಕಾದ ಸಂದರ್ಭ ಇದು. ದಯವಿಟ್ಟು ಹೊಲಗಳಿಗೆ ತಿಪ್ಪೆ ಗೊಬ್ಬರನ ಹಾಕೊಂಡು ಚೆನ್ನಾಗಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ತಿಪ್ಪೆ ಗೊಬ್ಬರನ ಬಿತ್ತನೆ ಮಾಡೋಕಿನ ಒಂದು ವಾರದ ಮುಂಚೆ ಮಣ್ಣಿಗೆ ಸೇರಿಸ್ಬಿಟ್ರೆ ಅದು ನಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಅಂತರ ಬೆಳೆಗಳಿಗೆ ಹೆಚ್ಚು ಮಹತ್ವ ಕೊಡ್ರಿ. ನೀವು ಅಂತರ ಬೆಳೆಗಳನ್ನ ಬೆಳೆದೇ ಇದ್ರೆ ನಮ್ಗೆ ಆಹಾರ ಉತ್ಪಾದನೆ ಜೊತೆಗೆ ಮಣ್ಣಿನ ಫಲವತ್ತತೆನು ನಮ್ಗೆ ಕುಗ್ಗೋಗುತ್ತೆ. ಎಲ್ಲಾ ಪದ್ಧತಿಗಳನ್ನ ನಾವು ಮಾಡಬೇಕಾಗಿದೆ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬಹಳ ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪಾ ಅಂದ್ರೆ ಕೃಷಿ ಅರಣ್ಯ ಅಂತೀವಿ. ಬದುಗಳ ಮೇಲೆ ನಾವು ಏನು ಬೆಳೆ ಬೆಳೀತಾ ಇಲ್ಲ, ಅಥವಾ ಬದುಗಳು ನಮ್ಗೆ ಅನುಕೂಲ ಆಗ್ತಾ ಇಲ್ಲ, ಅಥವಾ ಇನ್ನೂ ಬೇರೆ ಬೇರೆ ಕಡೆ ನಮ್ಗೆ ಜಾಗ ನಮ್ಗೆ ವೇಸ್ಟ್ ಆಗಿದೆ ಅಂತಂದ್ರೆ ಅಂತ ಪ್ರದೇಶಗಳಲ್ಲಿ ಅರಣ್ಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ರಿ. ಅದ್ರ ಜೊತೆಗೆ ಬದುಗಳ ಮೇಲೆ ನಾವು ಮೇವಿನ ಬೆಳೆಗಳನ್ನ ಹಾಕೊಂಡ್ಬಿಡ್ರಿ. ಈಗಲೇ ಒಂದು ಏನಾಗುತ್ತೆ, ನಿಮ್ ಬದು ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಹತ್ರ ಹೈನುಗಾರಿಕೆ ನೀವು ಮಾಡ್ತಾ ಇದೀರಾ ಅಂತಂದ್ರೆ ಮೇವು ಕೊಯ್ಕೊಂಡು ದನಗಳಿಗೆ ಕೊಡ್ಬೋದು. ಅದಕ್ಕೆ ಪೂರ್ವ ಮುಂಗಾರು ಏನಿದೆಯಲ್ಲ, ಪೂರ್ವ ಮುಂಗಾರು ಸಿದ್ಧತೆ ಬಹಳ ಮುಖ್ಯ ನಮಗೆ. ಯಾಕಂದ್ರೆ ಮುಂಗಾರು ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ ರೈತ ಬಾಂಧವರಿಗೆ ಒಂದು ಮಣ್ಣಿನ ಪರೀಕ್ಷೆ, ನೀರು ಮತ್ತು ಮಣ್ಣು ಸಂರಕ್ಷಣೆ, ಮತ್ತೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಸೂಕ್ತ. ಈಗ ಮರಳು ಮಿಶ್ರಿತ ಪ್ರದೇಶ ಇದ್ರೆ ಈಗ ಕೆಂಪು ಮಣ್ಣಿದ್ರು ಶೇಂಗಾ ಬೆಳೆ ಆಯ್ಕೆ ಮಾಡಬಹುದು. ಕಪ್ಪು ಮಣ್ಣಲ್ಲಿ ಸ್ವಲ್ಪ ಇತ್ತೀಚಿನಗಳಲ್ಲಿ ಶೇಂಗಾ ಬೆಳೆ ಬಹಳ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ಮೆಕ್ಕೆಜೋಳ ಯಾವ ಮಣ್ಣಿಗಾದ್ರೂ ಸೂಕ್ತ ಆಗುತ್ತೆ. ಆಮೇಲೆ ಹತ್ತಿನ ಆಯ್ಕೆ ಮಾಡ್ಕೊಳ್ರಿ. ಆಮೇಲೆ ರಾಗಿ ಬೆಳೆನ ಆಯ್ಕೆ ಮಾಡ್ಕೋಬಹುದು. ಎಲ್ಲಾ ಬೆಳೆಗಳಿಗೂ ಬೇರೆ ಬೇರೆ ಬೇರೆ ತಳಿಗಳು ಬಂದಿದ್ದಾವೆ. ಈಗ ರಾಗಿಯಲ್ಲಿ ಉದಾಹರಣೆಗೆ ನಿಮಗೆ GP28 ಇದೆ, ML365 ಇದೆ, ಆಮೇಲೆ KMR 340 ಇದೆ. ಹಾಗಾಗಿ ಅವಧಿಗೆ ಅನುಕೂಲವಾದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ತೊಗರಿಯಲ್ಲೂ BRG 1, BRG 2, BRG 5, TS 3R, ಇತ್ತೀಚಿನ ದಿನಗಳಲ್ಲಿ GRG 11 ಅಂತ ಬಂದಿದೆ. ಅವಧಿಯ ಅನುಸಾರವಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ನಮಗೆ ಜೂನಿಗೆ ಮಳೆ ಬರಲಿಲ್ಲ, ಜುಲೈಗೆ ಮಳೆ ಬಂತು, ಅಂತ ಸಂದರ್ಭದಲ್ಲಿ ನಾವು ತೊಗರಿ ಹಾಕ್ಬೇಕು ಅಂತಂದ್ರೆ BRG 5 ಹಾಕ್ರಿ ಅಥವಾ TS 3R. ಅವಾಗ ಏನಾಗುತ್ತೆ, ಅವಧಿ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಈ ಮುಂಗಾರಿನ ನಾವು ಸಿದ್ಧತೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಸಿ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಮಲ್ಲಿಕಾರ್ಜುನ್ BO 9449686495 ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ B.ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಕೇಳಿ, ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಅವುಗಳ ಉಪಯೋಗ ಈ ಕುರಿತು ದಾವಣಗೆರೆಯ ಕೃಷಿಕ KM ವಿವೇಕಾನಂದಯ್ಯ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಪ್ರಕೃತಿ ನೈಸರ್ಗಿಕ ಉತ್ಪನ್ನಗಳ ಸಂಸ್ಥಾಪಕರಾದ KM ವಿವೇಕಾನಂದಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ, ಅವುಗಳ ಉಪಯೋಗ ಹಾಗೂ ಮಾರುಕಟ್ಟೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ತಾರೆ. ವಿವೇಕಾನಂದಯ್ಯ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು. ವಿವೇಕಾನಂದ ಅವರೇ, ನೀವು ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಾನು ಓದಿರೋದು ಬ್ಯಾಚುಲರ್ ಆಫ್ ಆರ್ಟ್ಸ್. ಅದಾದ್ಮೇಲೆ 1 ವರ್ಷ ಮಾರ್ಕೆಟಿಂಗ್ ಎಕ್ಸ್ಪರ್ಟೈಸ್ಗೆ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕಳೆದ 6 ವರ್ಷಗಳಿಂದ ಈ ಆಹಾರ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಅವುಗಳ ಬಳಕೆ, ದಿನನಿತ್ಯದ ಬಳಕೆಯಲ್ಲಿ ನಮ್ಮ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊತಾ ಬಂದಿದ್ದೀನಿ. ಇದರ ಜೊತೆಗೆ ನಾವು

ಅವ್ರು ಫೋನ್ ಮಾಡಿದಾಗ ಒಂದು ನಮ್ಗೆ ಸಾಧ್ಯ ಆದ್ರೆ ನಾವೇ ಹೋಗಿ ಕೊಟ್ಟು ಇದ್ ಮಾಡ್ತೀವಿ. ಬೇರೆ ಊರಲ್ಲಿ ಏನಾದ್ರೂ ಇತ್ತು ಅಂದ್ರೆ ಕೊರಿಯರ್ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ವಾರಕ್ಕೆ ಒಮ್ಮೆ ಜಿಕೆ ವಿಕೆ ಅಂತ ಒಂದು ಸಂಸ್ಥೆ ಇದೆ ದಾವಣಗೆರೆಯಲ್ಲಿ, ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ. ಇಲ್ಲಿ ನಮ್ಗೆ ಒಂದು ಜಾಗ ಕೊಟ್ಟಿದ್ದಾರೆ ಶನಿವಾರ. ಸೊ ಆ ಜಾಗದಲ್ಲಿ ನಾವು ಬಂದು ಎಲ್ಲ ಗ್ರಾಹಕರಿಗೆ ಶಾಂಪಲ್ ಕೊಟ್ಟು ಅದರಲ್ಲಿ ಅವರಿಗೆ ಚೆನ್ನಾಗಿ ಅನಿಸಿದ್ರೆ ಅವರಿಗೆ ನಾವು ಸೇಲ್ ಮಾಡ್ತಾ ಇದೀವಿ. ಬೇರೆ ದಿನಗಳಲ್ಲಿ ಅವ್ರು ನಮಗೆ ಫೋನ್ ಮಾಡಿದ್ರೆ ಹೋಮ್ ಡೆಲಿವರಿ ಫೆಸಿಲಿಟಿ ಎಲ್ಲ ಕೊಡ್ತಾ ಇದೀವಿ ಸರ್. ದಾವಣಗೆರೆಯಲ್ಲಿ ಒಂದಿನ ಅಥವಾ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ವಾರದಲ್ಲಿ ಇಷ್ಟು ದಿವಸ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ ಸರ್? ನಮ್ಗೆ ಉದ್ದೇಶ ಬಹಳ ದೊಡ್ಡದಾಗಿದೆ. ಇವಾಗ ನಮ್ಗೆ ಎಲ್ಲ ಸ್ವಸಹಾಯ ಸಂಘಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ರು ಅಡ್ಡಿ ಇಲ್ಲ ಸರ್. ನಾವು ಅವರಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಸರ್, ಯಾವುದೇ ಒಂದು ರೂಪಾಯಿನೂ ನಾವು ಏನು ತಗೊಳಲ್ಲ, ನಮ್ಮ ಇಡೀ ಆಹಾರ ವ್ಯವಸ್ಥೆಯಲ್ಲಿ ನಾವುಗಳು, ನಮ್ಮ ಮತ್ತು ಆಹಾರ ವ್ಯವಸ್ಥೆಯ ಒಡನಾಟ ಹೇಗಿರ್ಬೇಕು ಇದೆಲ್ಲದ್ರ ಬಗ್ಗೆ, ಬರೀ ಸಿರಿಧಾನ್ಯ ಒಂದಿಲ್ಲ ಫುಲ್ಲು ಸರ್ ಎಲ್ಲ ಆಹಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರೈನಿಂಗ್ ಕೊಟ್ಟು ನಾವೇ ಪ್ರಾಡಕ್ಟ್ಸ್ನ ಅಂದರೆ ಉತ್ಪನ್ನಗಳನ್ನು ರೆಡಿ ಮಾಡಿ ಅವರಿಗೆ ನಾವು ಕೊಟ್ಟು ಅಂದರೆ ಕ್ರೆಡಿಟ್ ರೂಪದಲ್ಲಿ ಕೊಟ್ಟು ಅವರನ್ನ ನಾವು ಸಬಲೀಕರಣ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉತ್ಸಾಹ ಇದೆ. ಅದಕ್ಕೆ ನಮ್ಮ ಎಲ್ಲ ಸಹಕಾರ ಸಂಘದವರು, ಮಹಿಳಾ ಸ್ವಸಹಾಯ ಸಂಘದವರು, ಇವರು ಏನಾದರೂ ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ನಿಮಗೆ ನಾವು ತರಬೇತಿಯನ್ನೇ ನೀಡಿ ತರಬೇತಿ ಮೂಲಕ ಅವರನ್ನ ಒಂದು ಸಬಲೀಕರಣ ಮಾಡಿ ಇನ್ ಕೇಸ್ ಏನಾದರೂ ಅವರಿಗೆ ಹಣಕಾಸಿನ ಅಡಚಣೆ ಏನಾದರೂ ಇತ್ತು ಅಂದರೆ ಯಾವ ಮಾರ್ಗದಲ್ಲಿ ಹೋದರೆ ಅವರಿಗೆ ಹಣದ ಸಹಾಯ ಸಿಗುತ್ತದೆ, ಅದಕ್ಕೆ ತುಂಬ ಸ್ಕೀಮ್ಸ್ ಇದ್ದಾವೆ ಸರ್ ಗೌರ್ಮೆಂಟಿಂದ. ಅದ್ರ ಮೂಲಕ ಫಾರ್ ಎಕ್ಸಾಂಪಲ್ ಮುದ್ರಾ ಇರ್ಬೋದು, ಕೃಷಿ ಇಲಾಖೆಯವರು ಒನ್ ಡಿಸ್ಟಿಕ್ಟ್ ಒನ್ ಪ್ರಾಡಕ್ಟ್ ಅಂತೇಳಿ ಎಲ್ಲ ಡಿಸ್ಟಿಕ್ಕಲ್ಲೂ ಮಾಡ್ತಾ ಇದ್ದಾರೆ ಸರ್. ಅದ್ರ ಮೂಲಕ ಸ್ವಸಹಾಯ ಸಂಘದವ್ರಿಗೆ ಇರ್ಬೋದು, ಆಮೇಲೆ ಮುನ್ಸಿಪಾಲ್ಟಿಯಲ್ಲಿ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷಿನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಸರ್, ಅದ್ರ ಮೂಲಕ ಲೋನ್ ವ್ಯವಸ್ಥೆ ಇದೆ. ಸೊ ತುಂಬಾ ವ್ಯವಸ್ಥೆ ಇದೆ. ಜನರು ಇದನ್ನ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ನಮ್ಮ ಜೊತೆಗೆ ಇರೋರು ಎಲ್ಲ ಬೆಳಿತೀವಿ ಸರ್. ಸೊ ಅದಕ್ಕೆ ಎಲ್ಲ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೇವೆ ಸರ್. ಈ ಮಹಿಳಾ ಸಂಘಗಳು, ಈ ಸಹಕಾರ ಸಂಘಗಳು ಏನಾದ್ರೂ ಆಸಕ್ತಿ ತೋರಿಸ್ತದವ ಸರ್? ಇಲ್ಲಿವರೆಗೂ ತುಂಬಾ ಜನ ಕೇಳ್ಕೊಂಡು ಹೋಗ್ತಾರೆ, ಬಟ್ ವಾಪಸ್ ಬರಲ್ಲ. ಇವಾಗ ನಾವು ಅವರು ಇಂಟ್ರೆಸ್ಟ್ ಇಲ್ದಾಗ ನಾವು ಹೋದ್ರೆ ಏನಾಗುತ್ತೆ, ಅವ್ರಿಗೆ ಆಸಕ್ತಿ ಬರೋದಿಲ್ಲ ಸರ್. ಬಟ್ ಆದ್ರೆ ನಾವು ನಮ್ಮ ಪ್ರಯತ್ನ ಏನಿದೆಯಲ್ಲ ಅಂದ್ರೆ ಜನಕ್ಕೆ ಒಳ್ಳೆ ಉತ್ಪನ್ನ ತಲುಪಿಸ್ಬೇಕಂತ, ಅದು ಯಾವತ್ತೂ ಕಂಟಿನ್ಯೂ ಇರುತ್ತೆ ಸರ್. ಅದನ್ನ ನಾವು ಯಾವುದೇ ಅಡಚಣೆ ಬಂದ್ರೂ ನಿಲ್ಲಿಸಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಸಂಸ್ಥೆ ಪ್ರಾರಂಭ ಮಾಡಿದಾಗ ಒಂದು 60 kg ನಾವು ಮೌಲ್ಯವರ್ಧನೆ ಮಾಡಿದ್ವಿ ಮಾಲ್ಟ್. ಒಂದು ಎಷ್ಟು ಒಂದು ಎಕ್ಸ್ಪೆನ್ಸ್ ಎಲ್ಲ ಬಂತು. ನಾವು ಅದನ್ನ ಫಸ್ಟು ನಾವು ಜನರ ಹತ್ರ ಡೈರೆಕ್ಟ್ ಆಗಿ ಹೋಗ್ಲಿಲ್ಲ, ತಪ್ಪು ಮಾಡಿದ್ವಿ. ಅದು ನಾವೇನ್ ಮಾಡಿದ್ವಿ, ಅಂಗಡಿಗಳಲ್ಲಿ ನಾವು ಇಟ್ವಿ ಅದನ್ನ. ಅವಾಗ ಏನಾಯ್ತು, ಒಂದು 1-2 ತಿಂಗಳು ನಮಗೆ ಪೇಮೆಂಟ್ಗೆ ರಿಕವರಿಗೆ ಹೋಗುವಾಗ ವಸೂಲಿ ಮಾಡುವಾಗ ಅಮೌಂಟ್ ಏನಾಯ್ತು, ಅಷ್ಟು ವಾಪಸ್ ಬಂತು. ಅವತ್ತು ನಾವು ನಿರ್ಧಾರ ಮಾಡಿದ್ವಿ ಸರ್, ನಮ್ಮ ಉತ್ಪನ್ನಕ್ಕೆ ಬೆಲೆ ಸಿಗ್ಬೇಕಂದ್ರೆ ನಾವು ಜನರ ಹತ್ರ ಹೋಗಿ ನಾವು ಇದ್ರ ಬಗ್ಗೆ ಹೇಳಿ ಇದು ಅವತ್ತಿಂದ ನಾವು ಇವತ್ತಿನವರೆಗೂ ನಮ್ಮ ಶಕ್ತಿ ಮೀರಿ ನಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್. ಪ್ರಾರಂಭದಲ್ಲಿ ಸಂಸ್ಥೆ ಒಂದು 60 kg ಇಂದ ಪ್ರಾರಂಭ ಮಾಡಿದ್ವಿ ಅಂದ್ರೆ ಈಗ ಒಂದು ಅದರ ಅಭಿವೃದ್ಧಿ ಯಾವ ರೀತಿ ಆಗಿದೆ ಸರ್? ಈಗ ಅದರ ಅಭಿವೃದ್ಧಿ ಯಾವ ರೀತಿ ಇದೆ ಅಂತಂದ್ರೆ, ನಮಗೂ ಯೋಚನೆ ಮಾಡಿದಾಗ ಇಲ್ಲ ನಮ್ದು ಇಷ್ಟ ಆಗಿದೆನಾ ಅಂತ ನಮಗೂ ಅನ್ನಿಸ್ತಾ ಇದೆ ಸರ್. ಈಗ ಒಂದು ವಾರಕ್ಕೆ 50 kg ಇಂದ 75 kg ವರೆಗೂ ಹೋಗಿದೆ ಸರ್. ಸ್ಟಾರ್ಟಿಂಗ್ ನಾವು ನಮ್ಮ ಶ್ರೀಮತಿಯವರು ಶೇರ್ ಮಾಡಿದ್ದು, ಸ್ಟಾರ್ಟಿಂಗ್ ನಾವೇ ಮಾಡಿದ್ವಿ. ಇವಾಗ ಇಬ್ರು ಕೆಲಸದವರು ಬರ್ತಾ ಇದಾರೆ ಸರ್, ಉರಿಲಿಕ್ಕೆ, ಪ್ಯಾಕಿಂಗ್ ಮಾಡ್ಲಿಕ್ಕೆ. ಸೊ ಜೊತೆಗೆ ಏನಾಗುತ್ತೆ, ಒಂದು ಡೆಲಿವರಿ ಅದು ಎಲ್ಲ ಈಗ ಸದ್ಯಕ್ಕೆ ನಾವೇ ನೋಡ್ಕೊಂತ ಇದೀವಿ. ಮುಂದೆ ಚೆನ್ನಾಗಾದಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ನಮ್ಗೆ ಆಸಕ್ತಿ ಇದೆ. ನಾವು ಸ್ವಸಹಾಯ ಸಂಘದವರು ಮತ್ತೆ ಕೃಷಿಕರ ಸಂಘಗಳಿಗೆ ಅವ್ರೇನಾದ್ರೂ ಉತ್ಪನ್ನನ ತಮ್ಮದೇ ಬ್ರ್ಯಾಂಡಲ್ಲಿ ಮಾಡ್ತೀವಿ ಅಂದರೆ, ನಾವು ಅವರಿಗೋಸ್ಕರ ವಿಶೇಷವಾದ ರಿಯಾಯಿತಿಯಲ್ಲಿ ಮಾಡಿ ಕೊಟ್ಟು ಆ ಬ್ರ್ಯಾಂಡ್ಗೆ ಟೆಕ್ನಿಕಲ್ ಟ್ರೈನಿಂಗ್ ಎಲ್ಲ ಕೊಡಲಿಕ್ಕೆ ನಾವು ರೆಡಿ ಇದೀವಿ ಸರ್. ಈ ಸಿರಿಧಾನ್ಯಗಳು ಇವನ್ನೆಲ್ಲ ಸಾವಯವದಿಂದ ಬೆಳೆದಂಥವನ್ನೇ ನೀವು ಖರೀದಿ ಮಾಡಿ ಎಲ್ಲ ಮೌಲ್ಯವರ್ಧನೆ ಮಾಡ್ತಾ ಇದ್ರ? ಹೌದು ಸರ್, ಸಿರಿಧಾನ್ಯಗಳು ಒಂದೇ ಅಲ್ಲ, ನಾವು ಬಳಸೋ ಪ್ರತಿ ಪದಾರ್ಥನೂ ಮಾಲ್ಟಲ್ಲಿ ಬಹಳ ಜಾಗರೂಕತೆ ವಹಿಸಿ ಸಾವಯವದಲ್ಲಿ ಬೆಳೆದಿರೋದೇ ತಗೊಂತೀವಿ. 99% ಸಾವಯವ ಬೆಳೆದಿರೋದೇ ನಾವು ಪದಾರ್ಥಗಳನ್ನು ಬೆರೆಸಿ ಮಾಡ್ತೀವಿ ಸರ್. ಯಾಕಂದ್ರೆ ನಮ್ಮದು ಉದ್ದೇಶ ನಮ್ಗೆ ದುಡ್ಡು ಮಾಡಬೇಕು ಆ ಥರದ್ದು ಏನೂ ಇಲ್ಲ ಸರ್. ಏನಕ್ಕೆ ಅಂದ್ರೆ, ಅದಾದ್ರೆ ನಾನು ಬೇರೆ ಕೆಲಸದಲ್ಲಿ ಮಾಡ್ಕೊಂಡು ಹೋಗೋದಾಗಿತ್ತು. ನಾನು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡಿದ್ದೆ, ಜೊತೆಗೆ ನಮ್ದು ಬೇರೆ ಬೇರೆದು ಇತ್ತು. ಅದೆಲ್ಲದು ಬಿಟ್ಟು ಒಂದು ಒಳ್ಳೆ ಸದುದ್ದೇಶ, ನಮ್ಮ ಜನಕ್ಕೆ ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು

ಕಾಸ್ಟ್ ಮಾಡ್ತಾ ಇದಾರಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತ ಅಂದ್ರೆ ಟೊಬ್ಯಾಕೋ ಇಂದ ರೆವಿನ್ಯೂ ಬರ್ತಾ ಇದೆ ಸರ್, ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಈ ಎರಡನ್ನ ನಾವು ಸ್ಟಾಪ್ ಮಾಡಿ ಸ್ಲೋ ಆಗಿ ಕಡಿಮೆ ಮಾಡಿದ್ರೆ, ಸೊ ಏನು ನಾವು ಹೆಲ್ತ್ಗೆ ಖರ್ಚು ಮಾಡ್ತಾ ಇದೀವಲ್ಲ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಿಗೆ ಖರ್ಚು ಮಾಡಲಿ ಅದು ಒಳ್ಳೇದು, ಆದರೆ ಕಾಯಿಲೆ ಪೀಡಿತ ಮನುಷ್ಯನಿಗೆ ಏನು ಖರ್ಚು ಮಾಡ್ತಾ ಇದೀವಲ್ಲ. ಆಮೇಲೆ ಎಷ್ಟೋ ಕಡೆ ತುಂಬ ಅನ್ನೆಸೆಸರಿ ಹೆಲ್ತ್ಗೆ ಅಡ್ವರ್ಟೈಸ್ಮೆಂಟು ಅದು ಇದು ಎಲ್ಲ ತುಂಬ ಖರ್ಚಾಗ್ತಾ ಇದೆಯಲ್ಲ, ಅದರದ್ದೆಲ್ಲ ಎಕ್ಸ್ಪೆನ್ಸು ಇದಕ್ಕಿಂತ ಈ ರೆವಿನ್ಯೂ ಕಳ್ಕೊಂಡಿರೋದಕ್ಕಿಂತ ಜಾಸ್ತಿ ಉಳಿಯುತ್ತೆ ಸರ್. ಅದೇ ಥರನೇ ಇವಾಗ RTA ಮಾಡಿ ಪ್ರೈವೇಟಿಗೆ ಕಳಿಸ್ತಾರೆ ಮಕ್ಕಳನ್ನ, ಫೀಸ್ ತುಂಬಿ ಕಳಿಸ್ತಾರೆ, ಅಲ್ಲಿ ಅಷ್ಟೊಂದು ಖರ್ಚು ಮಾಡಿ ಮಕ್ಕಳಿಗೆ ಇವ್ರ ಕೈಯಿಂದ ತುಂಬಾ ಬದಲು ಇವರು ಸಿಂಪಲ್ ಆಗಿ ತನ್ನಲ್ಲಿರೋ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಆ ಉಳಿಯೋ ಖರ್ಚು ಜಾಸ್ತಿ ಆಗುತ್ತೆ ಸರ್. ಅದೇ ಥರನೇ ನಮ್ಮ ರೈತನಿಗೆ ಪ್ರೋತ್ಸಾಹ ಧನ, ಯಾರು ರಾಸಾಯನಿಕ ಮುಕ್ತವಾಗಿ ಬೆಳಿತೀನಿ ಅಂತ ಬರ್ತಾರಲ್ವಾ, ಇವರಿಗೆ ಮಾಡಿ, ಇವರಿಗೆ ನೀವು ಸಹಕಾರ ಮಾಡಿ, ಇವರಿಗೆ ಪ್ರತಿ ಹಂತದಲ್ಲೂ ಉತ್ತೇಜನ ನೀಡಿ, ಇವರಿಗೆ ರಾಸಾಯನಿಕ ಮುಕ್ತ ಗೊಬ್ಬರಗಳನ್ನ ಕೊಡ್ರಿ, ನೀಮ್ ಕೋಟೆಡ್ ಯೂರಿಯಾ ಇವನ್ನೆಲ್ಲ ಸಬ್ಸಿಡಿಯಲ್ಲಿ ಕೊಡಿ ಅಥವಾ ಫ್ರೀಯಾಗಿ ಕೊಡಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾಳೆ ನೆಕ್ಸ್ಟ್ ಜನರೇಷನ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಬದುಕಿ ಹೋಗ್ಬಿಡ್ತೀವಿ, ಬಟ್ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ನಮಗೂ ಮಕ್ಕಳು ಇರ್ತಾರೆ, ಅವರಿಗೂ ಮಕ್ಕಳು. ಫ್ಯೂಚರ್ ಜನರೇಷನ್ ಹಿತ ದೃಷ್ಟಿಯಿಂದ ನಾವು ರೈತನನ್ನ ಇಂಪ್ರೂವ್ಮೆಂಟ್ ಮಾಡಲೇಬೇಕು ಸರ್. ರೈತ ಇಲ್ಲದ್ರೆ ನಮ್ಮ ಜೀವನ ಏನಿಲ್ಲ ಸರ್. ಈಗ ನೀವೇನೇನು ಉತ್ಪನ್ನಗಳನ್ನ ಮೌಲ್ಯವರ್ಧನ ಮಾಡಿ ಉತ್ಪನ್ನ ಮಾಡ್ತಾ ಇದ್ರ, ಅವನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತೀರ ಸರ್? ನಾವು ಫಸ್ಟಿಗೆ ಹೇಳಿದ್ವಿ ಜನರೆಡೆಗೆ ನಾವು ಅಂತ, ನಾವು ಶನಿವಾರ ಬಂದು ಇಲ್ಲಿ ಇದು ಮಾಡ್ತೀವಿ ಸರ್, ವಾರ ವಾರ ಕ್ಯಾಂಪ್ ಮಾಡ್ತೀವಿ. ಇದು ಬಿಟ್ಟರೆ ನಾವು ಎಲ್ಲ ಡಾಕ್ಟರ್ಸ್ ಹತ್ರ ಹೋಗ್ತೇವೆ ಸರ್, ಆಯುರ್ವೇದಿಕ್ ಡಾಕ್ಟರ್ಸ್, ಅಲೋಪತಿ ಡಾಕ್ಟರ್ಸ್, ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಪ್ರಾಡಕ್ಟಲ್ಲಿ ಪ್ರಿಸರ್ವೇಟಿವ್ ಇಲ್ಲ ಏನಿಲ್ಲ ಅಂತ. ಅವರು ಎಷ್ಟೋ ಜನ ತುಂಬ ಲೈಕ್ ಮಾಡಿ ಟೇಸ್ಟ್ ನೋಡಿ ನಮಗೆ ಕೊಡಿ ಅಂತ ಅವರೇ ಪರ್ಸ್ನಲ್ ಯೂಸ್ ಮಾಡಿದ್ದಾರೆ ಸರ್. ಅಷ್ಟು ಮಟ್ಟದಲ್ಲಿ ಉತ್ತಮವಾದ ಉತ್ಪನ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಧೈರ್ಯವಾಗಿ ಹೇಳ್ಬೋದು. ಈ ರೀತಿ ನಮ್ಮ ಹಿತಮಿತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನೇನು ಉತ್ಪನ್ನಗಳು ಮಾಡ್ತಾ ಇದ್ರು ಸರ್? ನಾವು 42 ಆಹಾರ ಪದಾರ್ಥಗಳನ್ನ ಹಾಕಿ ಒಂದು ಬ್ಯಾಲೆನ್ಸ್ಡ್ ಮಾಲ್ಟ್ ಅಂತ ಮಾಡಿದ್ದೇವೆ ಸರ್. ಬ್ಯಾಲೆನ್ಸ್ಡ್ ಮಾಲ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಎರಡು ನೀಡ್ಸು ಫುಲ್ಫಿಲ್ ಆಗ್ಬೇಕು ಸರ್. ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ಇದು 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಉಪಯೋಗ ಆಗುತ್ತೆ. ಮತ್ತೆ ನಮ್ಗೆ ಇನ್ನೊಂದು ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ ಇವಾಗ ಫಾಸ್ಟ್ ಇದೆ ಲೈಫ್ ಎಲ್ಲರದು, ಸೊ ಟೈಮ್ ಇಲ್ಲ ಅಂದ್ರೆ ನಾವು ಸಿರಿಧಾನ್ಯಗಳು ರಾಹನೆಗೆ ತಂದು ಅದನ್ನ ರೆಡಿ ಮಾಡ್ಕೊಂಡು ಮಾಡೋಕೆ ಜಾಸ್ತಿ ಮಾಡ್ರಿ ಅಂತ ನಾವು ಜನಗಳನ್ನ ಉತ್ತೇಜಿಸ್ತಾನೆ ಇದ್ದೇವೆ ಸರ್. ನಮ್ಮ ಕೈಲೂ ಹೇಳ್ಬೇಕಂದ್ರೆ ನಾವು ಅನ್ಕೊಂಡಿದ್ ಪ್ರಮಾಣದಲ್ಲಿ ನಾವು ರೀಚ್ ಆಗಿಲ್ಲ ಸರ್. ಅದು ಜನಗಳ ಬಂದನೇನು ಕಡಿಮೆ ಇದೆ, ಜೊತೆಗೇನಿದೆ ಜನ ಈಗ ಫುಲ್ ಅಂದ್ರೆ ಅದರಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಸರ್. ಈಗಿರೋ ಪ್ರೆಸೆಂಟ್ ಆಹಾರ ಪದ್ಧತಿ ಏನಿದೆ ಅಲ್ಲ ಅದರಿಂದ ಅವ್ರ ಕೈಲಿ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಆದಷ್ಟು ನಮ್ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೇವೆ ಸರ್. ಒಂದು ಉತ್ಪನ್ನಗಳ ಬೆಲೆ ಜಾಸ್ತಿ ಒಂದು ರೀಸನ್, ಸೆಕೆಂಡ್ ರೀಸನ್ ಏನಂದ್ರೆ ನಮ್ಗೆ ಈಸಿ ಟು ಪ್ರಿಪೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಸರ್. ಈಗ ಒಂದು ಫಾಸ್ಟ್ ಲೈಫ್ ಒಳಗೆ ಅದು ಇದಕ್ಕೆ ಸೂಟ್ ಆಗಲ್ಲ ಸರ್. ಅದಕ್ಕೂ ನಾವು ಈ ಮೌಲ್ಯವರ್ಧಿತ ಉತ್ಪನ್ನಗಳು ಕೊಡ್ತಾ ಇದ್ದೀವಿ, ಬಟ್ ಆದ್ರೂ ಅವರು ಇನ್ನೂ ಹಳೆ ಪದ್ಧತಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದಷ್ಟು ಇದು ಬರ್ತಾ ಬರ್ದ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಬಳಕೆ ಸಿರಿಧಾನ್ಯದ್ದು ಎಲ್ಲ. ನಾವು ಒಳ್ಳೆ ಒಂದು ಆಶಾಭಾವನೆಯಿಂದ ಅದನ್ನ ಎದುರು ನೋಡ್ತಾ ಇದ್ದೇವೆ ಸರ್. ಇಷ್ಟು ದಿನದಿಂದ ಇದೆಲ್ಲ ಮಾಡ್ತಾ ಇದ್ರ, ಸಿರಿಧಾನ್ಯ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಅವುಗಳ ಉಪಯೋಗ ಎಲ್ಲ ಮಾಡಿ ಮಾಡ್ತಾ ಇದ್ರ, ನಿಮ್ಗೆ ಎಲ್ಲ ಇದು ಒಂದು ಸಮಾಧಾನ ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ? ಹೌದು ಸರ್, ನಮಗೆ ಮಾನಸಿಕವಾಗಿ ಬಹಳನೇ ನೆಮ್ಮದಿ ಕೊಟ್ಟಿದೆ. ಯಾಕಂದ್ರೆ ನಾವು ಮಾಡೋ ಒಂದು ಒಳ್ಳೆ ಕೆಲಸ, ನಮ್ಮೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ಸರ್, ಅದು ಒಂದು ಮಟ್ಟಕ್ಕೆ ಫಲ ಕೊಡ್ತಾ ಇದೆ ಸರ್. ಆರ್ಥಿಕವಾಗಿಯೇನು ಭಾಳಷ್ಟು ದೊಡ್ಡ ಮಟ್ಟಕ್ಕೆ ಕಲ್ತಿದ್ರು ಸಣ್ಣ ಪ್ರಮಾಣದಲ್ಲಿ ನಮಗೆ ಉಪಯೋಗ ಆಗಿದೆ ಸರ್. ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದರಿಂದ ಏನಂದ್ರೆ ನಮಗೆ ಈ ಒಂದು ಸಂತೋಷ ಏನು ಕೊಡ್ತಾ ಇದೀವಲ್ಲ ಒಳ್ಳೆ ಉತ್ಪನ್ನಗಳದ್ದು, ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಈಗ ಯಾವುದೇ ಒಬ್ಬ ಕೃಷಿಕಾಗಲಿ ವ್ಯಾಪಾರಸ್ಥಾಗಲಿ ತಾನು ಮಾಡಿದ್ದಕ್ಕೆ ಸ್ವಲ್ಪ ಉಳಿಬೇಕು ಅಂತ ಅನ್ಸುತ್ತೆ, ಹಂಗಾಗ್ಬಿಟ್ಟು ನಿಮ್ದೆಲ್ಲ ಖರ್ಚು ತೆಗೆದು ಸ್ವಲ್ಪ ಉಳಿತಾಯ ಆಗುತ್ತೆ? ಸರ್, ಮೊದಲು 3 ವರ್ಷ ನಾವು ಅದೇ ಏನೂ ಇಲ್ಲ ಸರ್, ನಾವೇ ಕೈಯಿಂದನೇ ಖರ್ಚು ಮಾಡಿ ಮಾಡಿದ್ವಿ. ಅದರದ್ದು ಜನಗಳು ಸಂಪರ್ಕ ಮಾಡಿ ಮಾಡಿ ಮಾಡಿ ಮಾಡಿ ಇಷ್ಟು ವರ್ಕು ನಾವು ಬೇರೆ ಕ್ಷೇತ್ರದಲ್ಲಿ ಮಾಡಿದರೆ ತುಂಬನೇ ಬೇರೆ ಥರ ಇತ್ತು. ಬಟ್ ಆದರೆ ನಾವು ಇದನ್ನು ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಮಗೆ ಇತ್ತೀಚೆಗೆ ನಾವು ಮಾಡಿದ್ದ ಶ್ರಮಕ್ಕೆ ಫಲ ಬರ್ತಾ ಇದೆ ಸರ್. ನಮ್ಮದು ಏನು ಮಾರ್ಜಿನ್, ನಾವೇನು 10% ನಾವೇನು ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ನಮಗೆ ದೇವ್ರದ ಇದರಿಂದ